ಬಹಳ ಪ್ರಧಾನವಾಗಿ ಅರಣ್ಯ ಕೃಷಿಗೆ ಅವರ ತೋಟದಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ತರಹದ ಹಣ್ಣು ಹಂಪಲುಗಳನ್ನ ಬೆಳೆದುಕೊಂಡಿದ್ದಾರೆ. ಅವುಗಳನ್ನು ಕೂಡ ಇಲ್ಲಿ ಸ್ಥಳೀಯವಾಗಿ ಮಾರುಕಟ್ಟೆಯನ್ನ ಮಾಡದೆ ಬೆಂಗಳೂರಿನಲ್ಲಿ ನೇರವಾಗಿ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಆಸಕ್ತಿಯನ್ನ ಕೃಷಿ ಬಗ್ಗೆ ಇಟ್ಕೊಂಡು ಬೇರೆ ಬೇರೆ ತರಹದ ಕೃಷಿಯನ್ನ ಮಾಡ್ಕೊಂಡು ತಮ್ಮ ನಿವೃತ್ತಿ ಬದುಕನ್ನ ಬಹಳ ಚೆನ್ನಾಗಿ ಬದುಕ್ತಾ ಇರತಕ್ಕಂಥವ್ರು. ಇವತ್ತು ನಮ್ಮೊಂದಿಗೆ ಹಲಗೇಗೌಡರು ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಹಲಗೇಗೌಡರಿಗೆ. ನಮಸ್ಕಾರ ಸರ್. ಎಷ್ಟು ವರ್ಷ ವಯಸ್ಸು ನಿಮಗೆ? ನನಗೆ 75 ವರ್ಷ ಸರ್. ಈಗ 75 ವರ್ಷ ವಯಸ್ಸಾಯ್ತು. ಏನ್ ವೃತ್ತಿ ಮಾಡಿದ್ರಿ ನೀವು? ನಾನು ಶಿಕ್ಷಕ ವೃತ್ತಿನಲ್ಲಿದ್ದೆ, ಸುಮಾರು ಒಂದು 35 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಶಿಕ್ಷಕ ವೃತ್ತಿನಲ್ಲಿ ಇರಬೇಕಾದ್ರು ಒಂದು ಜಿಲ್ಲಾ ಪ್ರಶಸ್ತಿ ಕೊಟ್ಟಿದ್ದಾರೆ. 2002 ನಾನೀಗ ವ್ಯವಸಾಯ ಮಾಡ್ತಾ ಇದ್ದೀನಿ. ಸುಮಾರು ನನಗಿಲ್ಲಿ 6 ಎಕರೆ ಇದೆ. 6 ಎಕರೆನಲ್ಲಿ ನಾನು ಗದ್ದೆ ಮಾಡಿದ್ದೆ ಫಸ್ಟು. ಸುಮಾರು ಒಂದು 135 ಕ್ವಿಂಟಾಲು ಭತ್ತ ಬೆಳೆದೆ. ಸುಮಾರು ಒಂದು 6-7 ವರ್ಷ ಬೆಳೆದೆ. ಸಿಕ್ಕಾಬಟ್ಟೆ ನಾವು ರಾಸಾಯನಿಕ ಗೊಬ್ಬರನ ಉಪಯೋಗಿಸಿವಿ, ಮತ್ತು ಕಳೆನಾಶಕನೂ ಉಪಯೋಗಿಸಿವಿ. ಆಮೇಲೆ ಬರ್ತಾ ಬರ್ತಾ ನನಗೆ ಭೂಮಿ ಎಲ್ಲ ಕೆಡಿಸಬಾರ್ದು ಅಂತೇಳಿ, ಮುಂದಿನ ಪೀಳಿಗೆಗೆ ಸುಸ್ಥಿರವಾದ ಭೂಮಿನ ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು ಅದನ್ನೆಲ್ಲ ಹಾಕೋದು ಕಡಿಮೆ ಮಾಡಿದೆ. ಬರ್ತಾ ಬರ್ತಾ 135 ಕ್ವಿಂಟಾಲ್ ಭತ್ತದಲ್ಲಿ ಬರೀ 10-15 ಕ್ವಿಂಟಾಲ್ ಭತ್ತ ಆಯ್ತು ನೋಡ್ರಿ ಲಾಸ್ಟಿಗೆ. ಪೂರ್ತಿ ಹಾಕದೆ ಬಿಟ್ಬಿಟ್ಟೆ. ಈಗ 10 ವರ್ಷ ಆಯಿತು ನಾನು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕಿ, ಮತ್ತೆ ವಿಷನೂ ನಾನು ಹೊಡೆಯಲ್ಲ. ಪಕ್ಕದ ಜಮೀನಿನಲ್ಲಿ ನೀರು ಬರಬಾರ್ದು ನಮ್ಮ ಜಮೀನಿಗೆ ಅಂತೇಳಿ ಸುತ್ತ ಟ್ರಂಚ್ ಹೊಡೆದಿದ್ದೀನಿ. ಯಾವ ಭೂಮಿದು ನಮಗೆ ನೀರು ಬರಲ್ಲ. ಆ ಥರ ನಾನು ಈಗ ಮಾಡ್ಕೊಂಡಿದ್ದೀನಿ. ಭೂಮಿ ಕೊಡಬೇಕಾದ್ರೆ, ವಿಭಾಗ ಆಗಬೇಕಾದ್ರೆ ನಮ್ಮ ಬ್ರದರು ಮರಗಳನ್ನೆಲ್ಲ ಕಡ್ಕೊಂಬಿಟ್ಟಿದ್ದ. ಒಂದೇ ಒಂದು ಮರ ಬಿಟ್ಟಿದ್ದ, ಅದು ಉಲ್ಬೆ ಮರ ಅಂತೇಳಿ. ನಾವು ಹಾಸನದಲ್ಲಿ ವಾಸ ಇದ್ವಿ. ಇಲ್ಲಿ ನೋಡೋಕ್ಕೆ ಅಂತ ಬಂದರೆ ನಾವು ಬುತ್ತಿ ತೊಗೊಂಡು ಬಂದು ಅಲ್ಲಿ ಕೂತ್ಕೊಂಡು ಊಟ ಮಾಡಿ ಹಂಗೆ ಹೋಗಿವು. ಬರ್ತಾ ಬರ್ತಾ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡೆ. ಸುಮಾರು ಈಗ 1,500 ಮರ ಇದೆ. ವೃತ್ತಿಯಲ್ಲಿರುವಾಗ ಕೃಷಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ? ವೃತ್ತಿನಲ್ಲಿರುವಾಗ ನಾನು ಕೃಷಿ ಮಾಡಲೇ ಇಲ್ಲ ಸರ್. ಕೃಷಿ ಕುಟುಂಬದವರೇ, ಚಿಕ್ಕನಿಂದನೂ ನನಗೆ ಕೃಷಿ ಅನುಭವ ಇದೆ. ನಮ್ಮ ತಂದೆ ನಮ್ಮ ಕೈನಲ್ಲಿ ಮಾಡಿಸೋರು. 3 ಜನ ಕಾರ್ಮಿಕರಿದ್ರು, 3 ಜೊತೆ ಎತ್ತುಗಳಿದ್ವು, ಆದರೂ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಒಂದು ಕಂಬನಾರು ಸುತ್ತಿಸೋರು ಅವರು. ಆ ಥರ ನಮಗೆ ತರಬೇತಿ ಕೊಟ್ಟಿದ್ದಾರೆ. ಬೇಸಿಗೆ ರಜಾ ಬಂತು ಅಂತಂದರೆ ಹೊಲ ಗದ್ದೆಗಳಿಗೆಲ್ಲ ಮಣ್ಣು ಹೊಡೆಯೋದು. ಸುಮಾರು 1 ತಿಂಗಳಲ್ಲಿ 400-500 ಗಾಡಿ ಮಣ್ಣು ಹೊಡೆಯುವ ನಾವು ಕಾರ್ಮಿಕರ ಜೊತೆ ಸೇರಿ. ನಾವು ಚಿಕ್ಕನಿಂದನೂ ಅನುಭವ ಇದೆ. ಆ ಅನುಭವದ ಮೇಲೆ ನಾನೀಗ ವ್ಯವಸಾಯ ನಾ ಮಾಡ್ತಾ ಇದ್ದೀನಿ. ನಾವು ವೃತ್ತಿನಲ್ಲಿ ಇರಬೇಕಾದ್ರೆ ಮಾಡ್ಲಿಕ್ಕೆ ಆಗಲ್ವಲ್ಲ, ಹೋಗಿ ಬಂದು ಮಾಡಲಿಕ್ಕೆ. ಅದರಿಂದ ನಮ್ಮ ಬ್ರದರೇ ಮಾಡ್ಕೊಂಡಿದ್ದ. ಸುಮಾರು 38-40 ವರ್ಷ ಅವನಿಗೆ ಬಿಟ್ಟಿದ್ದೆ. ನಾನು ನಿವೃತ್ತಿ ಆಗೋ ಟೈಮ್ನಲ್ಲಿ ನನಗೆ ಭೂಮಿ ಕೊಟ್ಟ. ಈಗ ನಾನು ಭತ್ತ ಬೆಳೆಯೋದೆಲ್ಲನೂ ಬಿಟ್ಬಿಟ್ಟೆ. ಈಗ ಸುಮಾರು 1,500 ಮರ ಇದೆ, ತೇಗ ಇದೆ, ಕೋಳಿ ಇದೆ, ಹೊಳೆಸಾಲ್ ಮತ್ತಿ ಇದೆ, ಹೆಬ್ಬೇವಿದೆ, ನೇರ್ಲಿದೆ, ತಡಸ್ಲಿದೆ, ತೂಪ್ರ ಇದೆ, ಗೋಜೆ ಇದೆ, ಗೌಜಲು ಇದೆ, ಹೊಳೆಸಾಲ್ ಮತ್ತಿ ಇದೆ. ಹೀಗೆ ಸುಮಾರು 1,500 ಮರ ಇದೆ. ಈಗಲೂ ಮತ್ತೆ 1,000 ಮರ ಹಾಕೋಣ ಅಂತ ಹೇಳ್ಬಿಟ್ಟು 1,200 ಮರಕ್ಕೆ ಇಂಡೆಂಟ್ ಕೊಟ್ಟಿದ್ದೀನಿ. ಬಾಗೇನಲ್ಲಿ ಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಅವರು. ತಕೊಂಡು ಬಂದು ಮತ್ತೆ ತಿರ್ಗಾ ನಾವು ಹಾಕ್ತಾ ಇದ್ದೀನಿ ಸರ್. ನನಗೆ ಪ್ರಕೃತಿ ಕಂಡ್ರೆ ತುಂಬಾನೇ ಇಷ್ಟ. ಚಿಕ್ಕನಿಂದನೂ ಅಷ್ಟೇ, ನಮ್ಮ ಸುತ್ತಮುತ್ತ ಎಲ್ಲ ಕಾಡಿತ್ತು, ಅದನ್ನೆಲ್ಲ ನಾನು ನೋಡಿ ಬೆಳೆದವನು. ಅದರಿಂದ ಕಾಡು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಡು ಕೃಷಿ ಜೊತೆಗೆ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀನಿ ಸರ್. ಈಗ ವೃತ್ತಿ ಮಾಡಿದಂಥವ್ರು ಸಾಮಾನ್ಯವಾಗಿ ಕೃಷಿಗೆ ವಾಪಸ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಬರೋದು ಒಂದಷ್ಟು ಕಷ್ಟ ಅಂತ ಅನ್ಸುತ್ತೆ. ಬಾಲ್ಯದಲ್ಲಿ ಮಾಡಿದ್ರು ಕೂಡ ಆನಂತರ ಮೈ ಬಗ್ಗದಿಲ್ಲ, ಆಸಕ್ತಿ ಇರೋದಿಲ್ಲ, ಅದು ತುಂಬಾ ಲಾಭದಾಯಕ ಅಲ್ಲ ಅನ್ನೋಂಥದ್ದು ಇದೆ. ನೀವು ಹೆಂಗೆ ಕೃಷಿಗೆ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರಿ? ಅದು ನಮ್ಮ ತಂದೆ ಕಲಿಸಿದ ಪಾಠ ಸರ್. ಅದು ಕೃಷಿನಲ್ಲೇ ಬದುಕಬೇಕು, ಮತ್ತೆ ನಿವೃತ್ತಿ ಜೀವನನ ಕಳೀಬೇಕು ಅಂತ ಹೇಳ್ಬಿಟ್ಟು ನಾನು ಭೂಮಿಗೆ ವ್ಯವಸಾಯ ಮಾಡ್ಲಿಕ್ಕೆ ಅಂತಾನೆ ಬಂದೆ. ಅಷ್ಟು ಗಿಡಗಳನ್ನ ನಾನು ಹಾಕೊಂಡಿದ್ದೀನಿ. ಈಗ ಪ್ರಕೃತಿ ಮಧ್ಯದಲ್ಲಿದ್ದೀನಿ. ನಮಗೆ ಯಾವುದೇ ವಿಧವಾದಂಥ ಕಾಯಿಲೆಗಳಾಗಲಿ ಅಥವಾ ನೆಗಡಿ, ಕೆಮ್ಮು, ಜ್ವರ ಈ ಥರದ್ದು ಏನೂ ಇಲ್ಲ. ಯಾಕೆಂತಂದರೆ ಒಳ್ಳೆ ಗಾಳಿ, ಒಳ್ಳೆ ಪರಿಸರ ಇದಿದೆ ನೋಡಿ. ಪಕ್ಷಿಗಳು ಇರಲೇ ಇಲ್ಲ ನಾವು ಬಂದಾಗ ನಮ್ಮ ಭೂಮಿನಲ್ಲಿ. ಈಗ ಒಂದು 60-70 ಜಾತಿ ಪಕ್ಷಿಗಳು ವಾಸ ಮಾಡ್ಕೊಂಡಿದ್ದಾವೆ. ಕಾಡು ಕೋಳಿಗಳು ಬರುತ್ತೆ, ನವಿಲುಗಳು ಬರುತ್ತೆ, 7 ಸಿಸ್ಟರ್ ಬರುತ್ತೆ. ಗಿಡಗ ಅಂತಂದ್ರೆ 10 ಜೊತೆಗೆ ಸೇರಿರೋದು. ಈ ತರದ ಪಕ್ಷಿಗಳೆಲ್ಲ ಬರ್ತಾ ಇದಾವೆ ಸರ್. ಅದನ್ನ ನೋಡಿ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ನೀರಾವರಿ ಸೌಲಭ್ಯ ಹೇಗೆ ನಿಮ್ಮ ಭೂಮಿಗೆ? ನೀರಾವರಿ ಸೌಲಭ್ಯ ಮೊದ್ಲು ಇರಲಿಲ್ಲ. ಇಲ್ಲಿ ನದಿ ಪಕ್ಕದಲ್ಲಿರೋದ್ರಿಂದ ನಾನೊಂದು ರಿಂಗು ಬಿಟ್ಕೊಂಡಿದ್ದೀನಿ. ಆ ರಿಂಗ್ ಒಳಗಡೆ ನಾನು ಪಂಪ್ ಸೆಟ್ ಹಾಕೊಂಡಿದ್ದೀನಿ. ಅದನ್ನ ನೀರು ಆನ್ ಮಾಡಿಕೊಂಡು ನಾವು ಭೂಮಿಗೆ ಸ್ಪ್ರಿಂಕ್ಲರ್ ಅಲ್ಲಿ ಬಿಟ್ಕೊಂತೀವಿ ಸರ್. ಸುಮಾರು 8 ವರ್ಷಗಳ ಕಾಲ ರಾಸಾಯನಿಕ ಕೃಷಿಯನ್ನ ಮಾಡಿದೆ ಅಂತ ಹೇಳಿದ್ರಿ. ಹೇಗಿತ್ತು ಅದರ ಅನುಭವಗಳು? ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ಕೆಡಿಸ್ಬಿಟ್ಟಿದೀವಿ ಸರ್. ಒಂದು ಎರೆಹುಳ ಇರಲಿಲ್ಲ. ಒಂದು ಎರೆಹುಳ ಹುಡುಕ್ಬೇಕು ಅಂತಂದ್ರೆ ಇಡೀ ಭೂಮಿನಲ್ಲೆಲ್ಲ ಆಗಿದ್ರು ಒಂದು ಎರೆಹುಳ ಇಲ್ಲ ಸರ್. ಇವಾಗ ನೋಡಿ ನಾನು ಸಾವಯವ ಕೃಷಿ ಮಾಡ್ತಾ ಇರೋದು, ಎಲ್ಲಿ ನೋಡಿದ್ರು ನಮ್ಮ ಭೂಮಿನಲ್ಲಿ ಎರೆಹುಳ ಉತ್ಪತ್ತಿ ಆಗ್ತವೆ. ಮತ್ತೆ ನಾನು ರಾಸಾಯನಿಕ ಉಪಯೋಗಿಸಲ್ವಲ್ಲ, ಜೈವಿಕ ಕೃಷಿನ ಮಾಡ್ತಾ ಇದ್ದೀವಿ. ಸುಮಾರು ನಾನೊಂದು 7 ಡ್ರಮ್ ಇಟ್ಕೊಂಡಿದ್ದೀನಿ. ಆ 7 ಡ್ರಮ್ಗೆ ಒಂದು 10 ಲೀಟರ್ ಗಂಜಲ, 10 ಕೆಜಿ ಸಗಣಿ, 2 ಕೆಜಿ ಕಪ್ಪೆಲ್ಲ, 2 ಕೆಜಿ ಕಡಲೆ ಇಟ್ಟು ಅಥವಾ ಹುರುಳಿ ಇಟ್ಟು, 1/2 ಕೆಜಿ ಮಣ್ಣು, ಅದನ್ನು ನಾವು ನೆನೆ ಹಾಕ್ತೀವಿ 200 ಲೀಟ್ರಿಗೆ. ಅದನ್ನು 7 ಡೇಸು ನೆರಳಲ್ಲಿ ಇಟ್ಟಿರ್ತೀವಿ. ಬಲಗಡೆಗೆ ಒಂದೇ ಕಡೆಗೆ ನಾವು ತಿರುತ್ತೀವಿ ಜೀವಾಮೃತನ. ಅದನ್ನು ಗಿಡಗಳಿಗೆ ನಾವು ಕೊಡ್ತೀವಿ. ಮತ್ತು ದನಗಳಿಗೆ ನಾವು ಜೋಳ ಹಾಕಬೇಕಾದ್ರೂ ಅವಕ್ಕೂ ನಾವು ಮೆನ್ಯೂರ್ ಹಾಕಿ ಜೋಳನ ಬೆಳೆಯಲ್ಲ ಮೇವನ್ನು. ಅದಕ್ಕೆ ಸುಮಾರು 1 ಎಕರೆಗೆ 1,000 ಲೀಟ್ರು ಜೀವಾಮೃತನೇ ಚೆಲ್ತೀವಿ. ಅದನ್ನು ರೋಟೋವೇಟ್ರ್ ಹೊಡ್ಕೊಂಡು, ನಮ್ದು ರೋಟೋವೇಟ್ರ್ ಇದೆ, ಅದನ್ನೇ ಹೊಡ್ಕೊಂಡು ನಾವು ಜೋಳ ಹಾಕ್ಕೊಂಡು ದನಗಳಿಗೆಲ್ಲ ಮೇವನ್ನು ಸಪ್ಲೈ ಮಾಡ್ಕೊಂಡಿದ್ದೀವಿ ಸರ್. ನ್ಯಾಚುರಲ್ ಫುಡ್ಡೇ ನಾವು ಅದಕ್ಕೆ ಕೊಡ್ತಾ ಇರೋದು ಪ್ರಾಣಿ ಪಕ್ಷಿಗಳಿಗೆಲ್ಲ. 8 ವರ್ಷಗಳ ರಾಸಾಯನಿಕ ಕೃಷಿಯ ನಂತರ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ನಿಮಗೆ ಯಾಕೆ ಅನ್ನಿಸ್ತು? ಇದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಏನು ಪ್ರೇರಣೆ ನಿಮಗೆ? ಭೂಮಿನ ಕೆಡಿಸಬಾರ್ದು ಸರ್. ಮುಂದಿನ ಪೀಳಿಗೆಗೆ ನಮ್ಮ ಮೊಮ್ಮಕ್ಕಳಿಗೆ ಆದರೂ ಬಿಟ್ಟೋಗ್ಬೇಕು ಒಳ್ಳೆ ಭೂಮಿನ, ಸುಸ್ಥಿರವಾದ ಭೂಮಿ ಬಿಟ್ಟೋಗ್ಬೇಕು. ಭೂಮಿನ ಹಾಳು ಮಾಡಬಾರ್ದು. ಈಗ ನೋಡಿ ಭೂಮಿನ ಹಾಳು ಮಾಡಿದ್ದಾರೆ, ಗಾಳಿನ ಹಾಳು ಮಾಡಿದ್ದಾರೆ, ಹಿಂಗೆಲ್ಲ ಹಾಳು ಮಾಡಿ ಈಗ ನೋಡಿ ಅದನ್ನೆಲ್ಲ ಉಸಿರಾಟ ಮಾಡ್ಕೊಂಡು ಬೇರೆ ಬೇರೆ ಕಾಯಿಲೆಗಳು, ಹೊಸ ಹೊಸ ಕಾಯಿಲೆಗಳೆಲ್ಲ ಉತ್ಪತ್ತಿಯಾಗುತ್ತೆ. ನೋಡಿ ನಾವು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಮ್ಗೆ ಯಾವ ವಿಧವಾದಂಥ ಕಾಯಿಲೆಗಳು ಬರಲ್ಲ ಸರ್. ಮತ್ತು ನಾವು ಹಣ್ಣುಗಳನ್ನೆಲ್ಲ ನಾವು ಬೆಳೀತಾ ಇದ್ದೀವಿ, ಜೋಳನೂ ನಾವು ಬೆಳ್ಕೊಳ್ತೀವಿ, ಮತ್ತು ಸ್ವಲ್ಪ ಭತ್ತನೂ ಬೆಳ್ಕೊಳ್ತೀವಿ. ಎಲ್ಲ ಸಾವಯವ ಸರ್ ಫುಲ್ಲು. ಅದ್ರ ರುಚಿನೇ ಬೇರೆ ಸರ್. ಅದು ಆ ಥರದ್ದು ನಾವು ಬೆಳ್ಕೊಂಡು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಸರ್ ಮನೆ ಬಳಕೆಗೆ. ಮತ್ತು ಮಾರಾಟನೂ ಮಾಡ್ತೀವಿ ಸರ್. ಹಣ್ಣು ಹಂಪಲುಗಳು ಸಿಗುತ್ತಲ್ಲ, ಅದನ್ನು ನಾವು ಬೆಂಗಳೂರಿಗೆ ಬಸ್ಸಲ್ಲಿ ಹಾಕಿ ಕಳಿಸ್ತೀವಿ. ಅವ್ರು ಅಲ್ಲಿ ಬಿಡಿಸ್ಕೊಳ್ತಾರೆ, ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಸರ್. ಅಲ್ಲಿ ಏನು ಬೆಲೆ ಇರುತ್ತೆ ಆ ಬೆಲೆ ನಮಗೆ ಕೊಡ್ತಾರೆ ಸರ್. ಒಳ್ಳೆ ಬೆಲೆ ಸಿಗುತ್ತೆ. ತೆಂಗಿನಕಾಯಿ ಕೊಡ್ತೀವಿ, ಸಪೋಟ ಕೊಡ್ತೀವಿ, ಅಂಜೂರ ಕೊಡ್ತಾ ಇದ್ವಿ, ಏನೇನು ಹಣ್ಣು ಬರುತ್ತೆ ಅದನ್ನೆಲ್ಲ ಕೊಡ್ತಾ ಇದೀವಿ ಸರ್ ನಾವು. ಈಗ ನಿಮ್ಮ ತೋಟದಲ್ಲಿ ಪ್ರಧಾನವಾದಂಥ ಬೆಳೆ ಯಾವುದು? ನಮಗೆ ಮಾವಿದೆ ಸರ್ ಒಂದು 65 ಗಿಡ, ಸಪೋಟ ಇದೆ ಒಂದು 70, ತೆಂಗಿದೆ ಸರ್, ಇದು ಪ್ರಧಾನವಾದದ್ದು. ಏನೇನು ಹಣ್ಣಿನ ಬೆಳೆಗಳಿದ್ದಾವೆ ಎಲ್ಲದನ್ನು ಕೂಡ ವಿವರವಾಗಿ ಹೇಳಿ. ಹಣ್ಣಿನ ಬೆಳೆಗಳು, ಹನುಮಾನ್ ಫಲ ಇದೆ, ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ಕಾಡ್ಗೇರು, ಗೋಡಂಬಿ, ಮಲಯನ್ ರೋಸ್ ಆಪಲ್ಲು, ಮಲಯನ್ ವೈಟ್ ಆಪಲ್ಲು, ಮಲಬಾರ್ ಪಿಸ್ತಾ, ಅಂಜೂರ, ಲಿಚ್ಚಿ, ಬಟರ್ಫ್ರೂಟು, ಸ್ಟಾರ್ ಫ್ರೂಟು, ಬರಾಬ, ನಿಂಬೆಹಣ್ಣು, ಎರಳೆಕಾಯಿ, ಚೆರ್ರಿ, ಫ್ಯಾಷನ್ ಫ್ರೂಟು, ಕೇರಳ ತಳಿ ತೆಂಗು, ಅರಸೀಕೆರೆ ಟಾಲು, ಅಂಡಮಾನ್ ತೆಂಗು, ಎಳನೀರಿನ ಕೆಂಪು ತೆಂಗು, ಅನಾನಸ್ಸು, ಮತ್ತು ಚಕ್ಕೋತ, ದೇವನಹಳ್ಳಿ ಚಕ್ಕೋತ, ಮಾದ್ಲ ಹಣ್ಣು, ಬ್ರೆಡ್ ಫ್ರೂಟು, ಸಿಂಗಾಪುರ್ ಚೆರ್ರಿ, ಬಿಳಿ ಸೀಬೆ, ಕೆಂಪು ಸೀಬೆ, ಆಮೇಲೆ ಥೈಲ್ಯಾಂಡ್ ಸೀತಾಫಲ, ಚೊಟ್ಟೆ ಹಣ್ಣು, ತೂಪುರದ ಹಣ್ಣು, ತಡಸ ಹಣ್ಣು, ಕೇಸರಿ ಹಲಸು, ಸರ್ವಋತು ಹಲಸು, ಗಮ್ಲೆಸ್ ಹಲಸು, ದೀವಿ ಹಲಸು, ನೇರಳೆ ಹಣ್ಣು, ರುದ್ರಾಕ್ಷಿ ಮರ, ನೋನಿ ಹಣ್ಣು, ಪಪ್ಪಾಯಿ ಹಣ್ಣು, ಮರಸೇಬು, ಡ್ರ್ಯಾಗನ್ ಫ್ರೂಟು, ಹುಣಸೆ ಹಣ್ಣು, ಸಿಹಿ ಹುಣಸೆ ಹಣ್ಣು, ಹುಳಿ ಹುಣಸೆ ಹಣ್ಣು, ಕಿತ್ತಳೆ, ಮೂಸುಂಬೆ, ಚೈನಾ ಸೀಬೆ, ಹೆಗ್ ಫ್ರೂಟು, ಪನ್ನೇರ್ಲೆ, ಪಿನಿಟ್ ಬಟರ್ ಅಂತ ಹೇಳೋದು ತುಂಬಾನೇ ಒಳ್ಳೆ ಚೆನ್ನಾಗಿದೆ ಸರ್. ಅದು ಬೇರ್ ಆಪಲ್ಲು, ಅಮಟೆ, ಸ್ವೀಟ್ ಅಮಟೆ, ಸಣ್ಣ ನೆಲ್ಲಿಕಾಯಿ, ಮರ ನೆಲ್ಲಿಕಾಯಿ, ಬನಾರಸ್ ನಲ್ಲಿ, ಬಿಂಬುಳಿ, ಖರ್ಜೂರ, ಸಪೋಟ, ಬಾಳೆ ಹಣ್ಣಿನ ತಳಿಗಳಲ್ಲಿ ಪಚ್ಚೆ ಬಾಳೆ, ಪುಟ್ಬಾಳೆ, ಬೂದ್ಬಾಳೆ, ಏಲಕ್ಕಿ ಬಾಳೆ, ದೇವ್ರ ಬಾಳೆ, ಮರಬಾಳೆ, ಕಾಡು ಗೊನ್ನೆ ಹಣ್ಣು ಅಂತ ಬರೋ ಸರ್, ಪ್ಲಮ್ ಹಣ್ಣು, ಇಷ್ಟು ನಾವು ಬೆಳಿತೀವಿ. ಆಮೇಲೆ ಮಾವಿನ ಮರಗಳಲ್ಲಿ ಆಲ್ಫೋನ್ಸ್ ಅಂತೇಳಿ, ರಸಪೂರಿ, ಬಾದಾಮಿ, ಬೈಂಗನ್ ಪಲ್ಲಿ ಅಂತೇಳಿ, ಕೇಸರು, ಗಿಣಿಮಾವು, ನೀಲಮ್ಮು, ಮಿಡಿ ಮಾವು, ಆಲ್ ಸೀಸನ್ ಮಾವು ಸರ್, ಇಷ್ಟು ಗಿಡಗಳನ್ನು ಹಾಕೊಂಡಿದ್ವಿ. ಈಗಲೂ ಒಂದಷ್ಟು ತಂದು ಇಟ್ಕೊಂಡಿದ್ವಿ ಸರ್, 17,000 ರೂಪಾಯಿ ಕೊಟ್ಟು. ಅದನ್ನು ಈಗ ಮಳೆ ನಿಲ್ತಾನೆ ಹಾಕ್ತೀವಿ ಸರ್. ಇಷ್ಟೊಂದು ತರದ ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ ಸರ್? ಆ ಕಡೆ ಈ ಕಡೆ ಎಲ್ಲ ನಾವು ನೋಡ್ತಾ ಇರ್ತೀವಲ್ಲ ಸರ್, ಬೇರೆ ಬೇರೆ ತೋಟಕ್ಕೆಲ್ಲ ನಾವು ಭೇಟಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ನೋಡಿಕೊಂಡು ನಾನು ಪ್ರೇರಿತನಾಗಿ ನಾನು ಮತ್ತೆ ನನ್ನ ಮಗ ಹುಡುಕಿ ಎಲ್ಲ ತಂದು ಹಾಕೊಂಡಿದ್ದೀವಿ ಸರ್. ನನ್ನ ಮಗನೂ ತುಂಬಾನೇ ಶ್ರಮ ಹಾಕಿದ್ದಾನೆ ಅದಕ್ಕೆ. ಅವನು ಕೆಲಸ ಮಾಡ್ತಾನೆ ಹೊಲದಲ್ಲಿ, ನಾನು ಕೆಲಸ ಮಾಡ್ತೀನಿ, ಮತ್ತೆ ನಮ್ಮನೆಯವರು ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿಕೊಡ್ತಾರೆ. 3 ನಾವು ಮಾಡ್ತೀವಿ ಸರ್. ನೀವೇನೇನ್ ಕೆಲಸ ಮಾಡ್ತೀರಾ? ಯಾಕೆಂದ್ರೆ ಸುಮಾರು 75 ವರ್ಷ ಆಯ್ತು ನಿಮ್ಗೆ, ಏನೇನ್ ಕೆಲಸ ಮಾಡ್ತೀರಾ ಈಗ? ಬೆಳಗ್ಗೆ ನಾನು ಎದ್ರೆ ಸುಮಾರು 5:30 ಗಂಟೆಗೆ ಹೇಳ್ತೀನಿ ಸರ್, ರಾತ್ರಿ 11 ಗಂಟೆಗೆ ನಾನು ಮಲಗೋದು, ಮತ್ತೆ 5:30 ಹೇಳ್ತೀನಿ ಸರ್, ಕೊಟ್ಟಿಗೆ ಕಸ ಎಲ್ಲ ಹೊರಗಡೆ ಹಾಕಿ ಕೊಟ್ಟಿಗೆ ಎಲ್ಲಾನು ಸ್ವಚ್ಛ ಮಾಡಿ ದನಗಳನ್ನೆಲ್ಲ ಹೊರ ಹಾಕಿ ಆಮೇಲೆ ನಂತರ ಬೇರೆ ಕೆಲಸ ಮಾಡ್ತೀನಿ ಸರ್. ಹಣ್ಣಿನ ಗಿಡಗಳನ್ನ ನಾನೇ ನಾಟಿ ಮಾಡ್ತೀನಿ ಕೆಲವೊಂದು, ನಮ್ಮ ಮಗನೂ ಮಾಡ್ತಾನೆ, ಇಬ್ರು ಸೇರಿ ಮಾಡ್ತೀವಿ ಸರ್. ಆರೋಗ್ಯ ಚೆನ್ನಾಗಿದೆ? ಆರೋಗ್ಯ ತುಂಬಾ ಚೆನ್ನಾಗಿದೆ ಸರ್. ನಾನು ಒಂದು 12 ವರ್ಷದಿಂದ ಯೋಗಾಸನ ಮಾಡ್ತೀನಿ. ಯೋಗಾಸನ ಮಾಡೋದ್ರಿಂದ ನಮ್ಗೆ ಯಾವ್ದೇ ರೋಗ ರುಜಿನಗಳಿಲ್ಲ, ಆರೋಗ್ಯ ಚೆನ್ನಾಗಿದೆ ಸರ್. ಎಷ್ಟೇ ದುಡ್ಡಿದ್ರು ಆರೋಗ್ಯ ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ ಸರ್, ಬರ್ದಂಗ್ ನೋಡ್ಕೊಬೇಕು. ಈ ಜಮೀನು ಹೇಗೆ ಬಂತು ನಿಮಗೆ? ಇದು ನಮ್ಮ ತಾತನ ಆಸ್ತಿ ಸರ್. ನಾವು 3 ಜನ ಅಣ್ಣ ತಮ್ಮಂದಿರು, ನಾವು ವಿಭಾಗ ಮಾಡ್ಕೊಂಡಿದ್ವಿ ಸರ್. ನಮ್ಗೊಂದು ಸ್ವಲ್ಪ ಭೂಮಿ ಬಂದಿದೆ, ಅವ್ರಿಗೂ ಸ್ವಲ್ಪ ಹೋಗಿದೆ. ತಾತನ ಆಸ್ತಿನ ನಮ್ಮ ತಂದೆ ಉಳಿಸಿದ್ರು, ಈಗ ನಾನು ನನ್ನ ಮಕ್ಕಳಿಗೆ ಉಳಿಸಿದೀನಿ ಸರ್. ಅವರು ಅವ್ರ ಮಕ್ಕಳಿಗೆ ಉಳಿಸಿ ಹೋಗ್ಬೇಕಾಗತ್ತೆ ಸರ್, ಸುಸ್ಥಿರವಾದ ಭೂಮಿನ ಬಿಟ್ಟು ಹೋಗ್ಬೇಕಾಗತ್ತೆ. ಈಗ ನಾವು ಕೇಳದೆ ಇರೋ ಅಂತ ಒಂದಷ್ಟು ಹಣ್ಣಿನ ಗಿಡದ ಹೆಸರುಗಳನ್ನೆಲ್ಲ ಹೇಳಿದ್ರಿ, ಈ ಹಣ್ಣನ್ನೆಲ್ಲ ಹೆಂಗ್ ಮಾರಾಟ ಮಾಡ್ತೀರಾ ನೀವು? ಈಗ ಹಣ್ಣುಗಳು ಎಲ್ಲ ಬರ್ತಾ ಇಲ್ಲ, ಇನ್ನು ಕೆಲವು ಬೆಳವಣಿಗೆನ ಹಂತದಲ್ಲಿದ್ದಾವೆ. ಇನ್ನೊಂದಷ್ಟು ನಾವು ಅದೇ ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ ಸರ್, ಬಸ್ಸಲ್ಲಿ ಹಾಲೂರಿಗೆ ತಗೊಂಡೋಗಿ ಕೊಡ್ತೀವಿ ಸರ್. ಅವ್ರು ಅಲ್ಲಿ ಬಿಡಿಸ್ಕೊಳ್ತಾರೆ, ಅವ್ರು ಮಾರಾಟ ಮಾಡ್ಕೊಂತಾರೆ ಅವ್ರ ಅಂಗಡಿನಲ್ಲಿ, ಸಾವಯವ ಅಂಗಡಿ ಅವ್ರದ್ದು. ದುಡ್ಡನ್ನ ಅಕೌಂಟ್ಗೆ ಹಾಕೊಳ್ತಾರೆ ಸರ್, ನಮಗೆ ಕಳಿಸ್ತಾರೆ ಸರ್. ಇಲ್ಲಿ ಮಾರಾಟ ಮಾಡಿದ್ರೆ ಬೆಲೆ ಎಷ್ಟು ಸಿಗುತ್ತೆ, ಅಲ್ಲಿ ಕಳಿಸೋದ್ರಿಂದ ಎಷ್ಟು ಸಿಗುತ್ತೆ? ಸರಿಯಾಗಿ ಕೇಳಲ್ಲ ಸರ್, ಸರಿಯಾದ ನಿಗದಿಯಾದ ಬೆಲೆ ಇಲ್ಲ ಸರ್ ಇಲ್ಲಿ, ಅದರಿಂದ ಅಲ್ಲೇ ಕಳಿಸ್ತೀವಿ ಸರ್ ನಾವು. ಅಲ್ಲಿ ಹೇಗೆ ಸಿಕ್ತು ನಿಮ್ಗೆ ಸಂಪರ್ಕ? ನಮ್ಮ ಸ್ನೇಹಿತರು ಸರ್, ಅವ್ರು ಬಂದು ಹೋಗಿ ಮಾಡ್ತಾ ಇದಾರೆ. ಅವ್ರು ನಾವು ಅಂಗಡಿ ಓಪನ್ ಮಾಡಿದೀವಿ ಹೊಸಾಗಿ, ನಮಗೆ ಕಳಿಸ್ಕೊಡಿ ಅಂದ್ರು, ಅದಕ್ಕೋಸ್ಕರ ಅಲ್ಲಿ ಕಳಿಸ್ತಾ ಇದೆ ಸರ್. ತೆಂಗು ಎಷ್ಟಿದೆ? ತೆಂಗು 70 ಗಿಡ ಇದೆ ಸರ್, ಸಾಕಷ್ಟು ಬಿಡ್ತಾವೆ ಸರ್ ತೆಂಗು. ಆಮೇಲೆ ತೆಂಗಿನಕಾಯಿ ನಾವು 30 ರೂಪಾಯಿಗೆ ಒಂದು ಕೊಡ್ತೀವಿ. ಇಲ್ಲಿ ಹೋಮ್ ಸ್ಟೇಗೆ ಅಂತ ಹೇಳಿ ಬರ್ತಾರಲ್ಲ, ಅವರೇ ಬಂದು 40-50 ಒಂದೊಂದು ಕಾರ್ನಲ್ಲಿ ತಗೊಂಡು ಹೋಗ್ತಾರೆ. ನಾವು ಎಲ್ಲೂ ಮಾರಾಟ ಮಾಡಲ್ಲ ಸರ್, ಇದೇ ಸ್ಥಳದಲ್ಲಿ ನಾವು ಮಾರಾಟ ಮಾಡ್ಕೊಂತೀವಿ. ಹೊರಗಡೆ ಎಲ್ಲೂ ತಗೊಂಡು ಹೋಗಲ್ಲ? ಹೊರಗಡೆ ಎಲ್ಲೂ ತಗೊಂಡು ಹೋಗಲ್ಲ ಸರ್. ಇನ್ನು ಉಳಿದಿದ್ದು ಕೊಬ್ಬರಿ ಹಾಕೊಳ್ತೀವಿ, ಕೊಬ್ಬರಿ ಎಣ್ಣೆ ನಾವೇ ಮಾಡ್ಕೊಂತೀವಿ. ಕೊಬ್ಬರಿ ಎಣ್ಣೆನೆ ನಾವು ಉಪಯೋಗಿಸೋದು ವರ್ಷವೆಲ್ಲ ಪೂರ್ತಿ, ಬೇರೆ ಎಣ್ಣೆ ನಾವು ಉಪಯೋಗಿಸಲ್ಲ ಸರ್. ಕೊಬ್ಬರಿ ಎಣ್ಣೆ ಹೆಂಗ್ ಮಾಡ್ಕೊಳ್ತೀರಿ? ಕೊಬ್ಬರಿ ಎಣ್ಣೆ ಅಂತಂದ್ರೆ ಹಾಸನದಲ್ಲಿ ಕೊಬ್ಬರಿ ಎಣ್ಣೆ ಮಾಡೋದು ಮಿಲ್ ಇದೆಯಲ್ಲ, ಅಲ್ಲಿ ತಗೊಂಡು ಹೋಗ್ತೀವಿ ಕೊಬ್ಬರಿನ, ಮಿಲ್ ಮಾಡ್ಕೊಡ್ತಾರೆ. ವರ್ಷಕ್ಕೊಂದು 50 ಕೆಜಿ ಕೊಬ್ಬರಿ ಎಣ್ಣೆ ಮಾಡ್ಕೊಂತೀವಿ ನಾವು, ತಿಂಡಿ ಸಾಂಬಾರ್ಗೆಲ್ಲ ಅದನ್ನೇ ಉಪಯೋಗಿಸೋದು ಸರ್ ನಾವು. ಕೊಬ್ಬರಿ ಮಾರಾಟ ಹೆಂಗೆ? ಕೊಬ್ಬರಿ ನಾವು ಮಾರ್ತಾ ಇಲ್ಲ, ಕಾಯಿನೇ ತಗೊಂಡು ಹೋಗ್ತಾ ಇದ್ದಾರೆ. ಕಾಯಿ ತಗೊಂಡು ಹೋಗ್ತಾರೆ, ನೀವು ಕೊಬ್ಬರಿ ಏನಾಗುತ್ತೋ ಅದರಲ್ಲಿ ಎಣ್ಣೆ ಮಾಡ್ಕೊಳ್ತೀವಿ. ಎಣ್ಣೆ ಮಾಡ್ಕೊಳ್ತೀವಿ ಸರ್. ಎಷ್ಟು ಸಾರಿ ಮಾಡ್ತೀರಿ ಒಂದು ವರ್ಷದಲ್ಲಿ? ವರ್ಷದಲ್ಲಿ 2 ಸಾರಿ ಮಾಡ್ತೀವಿ ಸರ್. ಒಂದು 25 ಕೆಜಿ 25 ಕೆಜಿ ಎಣ್ಣೆ ಮಾಡಿಸ್ಕೊಂತೀವಿ, ಒಂದು 50 ಕೆಜಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಕಾಳನೆ ತಂದು ಎಣ್ಣೆ ಮಾಡಿಸ್ಕೊಳ್ತೀವಿ ಸರ್. ಬೇರೆ ಎಣ್ಣೆ ನಾವು ಉಪಯೋಗಿಸಲ್ಲ ಸರ್. ಕೊಬ್ಬರಿ ಎಣ್ಣೆ ಬಳಕೆ ಮಾಡೋದು ನಿಮಗೆ ಸುಲಭ ಆಗುತ್ತೆ, ಯಾಕೆಂದ್ರೆ ತುಂಬಾ ಜನಕ್ಕೆ ಒಗ್ಗದಿಲ್ಲ ಅದು. ಕೊಬ್ಬರಿ ಎಣ್ಣೆ ನಾವು ಉಪಯೋಗಿಸಿದ್ರೆ ಕೊಲೆಸ್ಟ್ರಾಲ್ ಇರಲ್ಲ ಸರ್, ಕೊಲೆಸ್ಟ್ರಾಲ್ ಕೊಬ್ಬನ್ನು ಕರಗಿಸುತ್ತೆ ಸರ್ ಕೊಬ್ಬರಿ ಎಣ್ಣೆ, ಯಾವುದೇ ಕಾಯಿಲೆಗಳು ಬರಲ್ಲ ಸರ್. ಹಾಗಾಗಿ ಕೊಬ್ಬರಿ ಎಣ್ಣೆನೆ ಒಳ್ಳೆ ಎಣ್ಣೆ ಸರ್ ಅದು. ಕೊಬ್ಬರಿ ಎಣ್ಣೆನಲ್ಲೇ ಈಗ ಬಂದವರಿಗೆಲ್ಲ ನಾವು ಅಡಿಗೆ ಮಾಡಿ ಊಟಕ್ಕೆ ಹಾಕ್ತಿವಿ, ಪಥ್ಯನೇ ಹೆಚ್ಚಲ್ಲ ಅವರು. ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಕೈ ಬಿಟ್ಟು 10 ವರ್ಷ ಆಯ್ತು ಅಂತ ಹೇಳಿದ್ರಿ, ಆದ್ರೂ ನಿಮ್ಮ ತೋಟ ನಿಂತ್ಕೊಂಡು ನೋಡಿದ್ರೆ ಸಾಕಷ್ಟು ನಳನಳಿಸ್ತಾ ಇದೆ, ಎಲ್ಲ ಕಡೆನೂ ಹಸಿರು ಕಪ್ಪು ತಿರುಗಿದೆ, ಆರೋಗ್ಯವಾಗಿದ್ದಾವೆ ಎಲ್ಲ ಗಿಡಗಳು ಕೂಡ, ಹಣ್ಣಿಂದಾಗ್ಬೋದು ಮರಗಳಾಗ್ಬೋದು ತೆಂಗಾಗ್ಬೋದು ಎಲ್ಲವೂ ಕೂಡ ತುಂಬಾ ಆರೋಗ್ಯದಾಯಕವಾಗಿ ಬೆಳೆದಿದ್ದಾವೆ. ಇದಕ್ಕೆ ಪೋಷಕಾಂಶಗಳನ್ನ ಹೇಗೆ ಒದಗಿಸ್ತೀರಿ? ಎಲೆಗಳೆಲ್ಲ ಉದುರುತ್ತಲ್ಲ ಮತ್ತೆ ಕಳೆ ಎಲ್ಲ ಬರುತ್ತಲ್ಲ, ಅದನ್ನ ಹಂಗೆ ರೋಟೋಬೇಟ್ ಹೊಡ್ಕಂತೀವಿ, ಮಣ್ಣಿಗೆ ಸೇರಿಸ್ತೀವಿ ಸರ್ ಆ ಕಳೆಗಳನ್ನೆಲ್ಲ. ಆಮೇಲೆ ಅದ್ರ ಜೊತೆಗೆ ಜೀವಾಮೃತ ತೆಲ್ತೀವಿ ನಾವು ಭೂಮಿಗೆ, ಅದರಿಂದ ಭೂಮಿ ಒಳ್ಳೆ ಉತ್ಕೃಷ್ಟವಾಗಿದೆ ಸರ್. ಟೆಸ್ಟ್ ಮಾಡಿದರೆ 5-6 ಬಂದಿದೆ ಅಂತ ಹೇಳ್ತಾರೆ ಅವರು. ಏನು ಕಾರ್ಬನ್? ಕಾರ್ಬನ್ ಹೌದು ಸರ್. ಮೀನಿನ ಹೊಂಡವನ್ನು ಕೂಡ ಮಾಡ್ಕೊಂಡಿದ್ದಾರೆ, ಕೃಷಿ ಹೊಂಡದಲ್ಲಿ ಮೀನ್ ಬಿಟ್ಕೊಂಡಿರೋದು. ಎಷ್ಟು ವರ್ಷ ಆಯ್ತು ಮಾಡ್ಕೊಂಡಿದ್ದೇನೆ? 3 ವರ್ಷದಿಂದ ಸಾಕಣೆ ಮಾಡ್ತಾ ಇದೀವಿ ಸರ್. ನಾವು ಒಂದು 8 ತಿಂಗಳಿಗೆ ಒಂದ್ ಸಾರಿ ತೆಗಿತೀವಿ ಸರ್, ಅದು ಒಂದು 700 ಕೆಜಿ ಬರುತ್ತೆ ಸರ್. 100 ರೂಪಾಯಿನಂಗೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ, ಚನ್ನಪಟ್ಟಣದಿಂದ ಶ್ರವಣ ಬೆಳಗಳಿಂದ ಬಂದು ತಗೊಂಡು ಹೋಗ್ತಾರೆ ಸರ್. ಇಲ್ಲೆಲ್ಲೂ ನಾವು ಮಾರಾಟ ಮಾಡಲ್ಲ, ಅವರೇ ಇಟ್ಕೊಂಡು ಹೋಗ್ತಾರೆ ಸರ್. 100 ರೂಪಾಯಿನಂಗೆ ನಮಗೆ ಕೊಡ್ತಾರೆ, ಅವರು 150-200 ರೂಪಾಯಿನಾಗೆ ಮಾರ್ತಾರೆ ಸರ್ ಮಾರ್ಕೆಟ್ ಅಲ್ಲಿ. ಯಾವ ಸಂದರ್ಭದಲ್ಲಿ ಮೀನಿನ ಬರಿ ತಂದು ಬಿಡ್ತೀರಿ? ಯಾವ ಸಂದರ್ಭ ಈ ಸಂದರ್ಭ ಅಂತಿಲ್ಲ, ಅವು ಯಾವಾಗ ಕಟಾವಿಗೆ ಬರುತ್ತೆ ಆ ಸಂದರ್ಭದಲ್ಲಿ ತಂದು ನಾವು ಬಿಟ್ಟು ಕಳ್ತೀವಿ ಸರ್. ಈಗ ಇನ್ನೊಂದು 3 ಮಂತ್ಸ್ ಸರ್, ಇನ್ನು 3 ತಿಂಗಳು ಬಿಟ್ಟು ಎಲ್ಲ ಪೂರ್ತಿ ತೆಗೆದು ಬಿಡ್ತೀವಿ, ಮಾರಾಟ ಮಾಡ್ತೀವಿ, ಆಮೇಲೆ ತಂದು ಹಾಕ್ತೀವಿ ಸರ್. ನೀರಿನ ನಾವು ಹೊಡ್ಕೊಳ್ತೀವಿ ಸರ್ ನಮ್ಮ ಪಂಪ್ ಸೆಟ್ ಅಲ್ಲಿ ಕಡಿಮೆ ಆದ್ರೆ, ಮತ್ತೆ ಆ ಗಲೀಜಾದ ನೀರನ್ನ ಭೂಮಿಗೆ ಹೊಡ್ಕೊಳ್ತೀವಿ ಸರ್. ಎಲ್ಲಿ ತಂದು ಬಿಡ್ತೀರಿ ಮೀನಿನ ಮರಿಗಳನ್ನ? ನಾವು ಗೊರೂರ್ನಲ್ಲಿ ತರ್ತೀವಿ ಸರ್, ಅಲ್ಲಿ ಸಾಕಿದ್ದಾರೆ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ, ಅವ್ರು ಸುಮಾರು ಒಂದು 40 ಲಕ್ಷ ಹಾಕಿದ್ದಾರೆ ಆ ಮೀನ್ ಮರಿ ಸಾಕ್ಲಿಕ್ಕೆ, ಅವ್ರ ಹತ್ರ ನಾವು ತರ್ತೀವಿ ಸರ್. ಈಗ ತೆಲಾಪಿ ಅಂತ ಹೇಳಿ ತಂದು ಹಾಕಿದೀವಿ, ಒಳ್ಳೆ ಬೆಳವಣಿಗೆ ಬರುತ್ತೆ ಸರ್. ಮತ್ತೆ ಚಾಪ್ಲಾ ಅಂತಿದ್ದಾವೆ, 2 ಮಿಕ್ಸಲ್ ಹಾಕಿದೀವಿ ಸರ್, ಚೆನ್ನಾಗಿ ಬರ್ತಿದ್ದೇವೆ ನೀವು ನೋಡಬಹುದು. ನೋಡಿದೆ, ಚೆನ್ನಾಗಿದೆ, ಅದಕ್ಕೋಸ್ಕರನೇ ಅದನ್ನ ಕೇಳಿದ್ದು. ಅದಕ್ಕೆ ಏನಾದರೂ ನಿಗಾ ವಹಿಸ್ಬೇಕಾ? ಹೆಂಗೆ ನಿಗಾ ವಹಿಸ್ಬೇಕು ಸರ್? ನಮ್ಗೆ ಕೃಷಿ ಹೊಂಡ ಕೃಷಿ ಇಲಾಖೆಯಿಂದನೇ ಮಾಡಿಕೊಟ್ಟಿದ್ದಾರೆ. ಕೃಷಿ ಇಲಾಖೆಯಿಂದ ಮಾಡಿಕೊಟ್ರು, ಅದು ಕೆಳಗಡೆ ಬಂಡೆ ಸಿಕ್ಬಿಟ್ಟಿದೆ ಸರ್. ಮಣ್ಣು ಇರಬೇಕು ಮೀನಿಗೆ ಊಟದಕ್ಕೆ, ಮತ್ತೆ ಅವು ಬೆಳವಣಿಗೆ ಆಗ್ಬೇಕಾದ್ರೆ ಸ್ವಲ್ಪ ಮಣ್ಣು ತಿಂದು ಜೀರ್ಣ ಮಾಡ್ತವೆ. ಅದು ಬಂಡೆ ಸಿಕ್ಕಿರೋದ್ರಿಂದ ನಾವು ಹೊರಗಡೆಯಿಂದ ಫುಡ್ ಹಾಕ್ತೀವಿ ಸರ್, ಜೋಳ ರಾಗಿ ಈ ತರದೆಲ್ಲ ಹಾಕ್ತೀವಿ ಸರ್. ಅದನ್ನ ತಿನ್ಕೊಂಡು ಚೆನ್ನಾಗಿ ಬೆಳವಣಿಗೆ ಬೆಳಿತೇವೆ ಸರ್. ಏನ್ ಪ್ರತಿ ದಿವಸ ಹಾಕ್ಬೇಕು ಫುಡ್? ಹೇಗೆ ನಾವು 2 ಡೇಸ್ ಅಥವಾ 3 ಡೇಸಿಗೆ ಒಂದ್ಸಾರಿ ನಾವು ಹಾಕ್ತೀವಿ ಸರ್. 15-20 ಕೆಜಿ ಸುರಿದು ಬಿಡ್ತೀವಿ ಸರ್ ಸಂಜೆ ಹೊತ್ತು. ರಾತ್ರಿ ಎಲ್ಲ ತಿನ್ಕೊಳ್ತೇವೆ, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಸರ್. ಅದೇನ್ ತಂದ್ ಬಿಟ್ಟು ಸ್ವಲ್ಪ ಹಿಂಗೆ ನೋಡ್ಕೊಂಡ್ರೆ ಸಾಕು, ಒಂದು 7-8 ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಸರ್. ಈಗ ಸ್ವಲ್ಪ ಹಾವಿನ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹಾವುಗಳು ಸೇರ್ಕೊಂಡ್ಬಿಟ್ಟಿದೆ ಒಳಗಡೆ, ಸಣ್ಣ ಮರಿನ ತಿಂದ ಹಾಕು ಸರ್. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಬೇಕು, ಸದ್ಯದಲ್ಲೇ ಮಾಡ್ಕೊಂತೀವಿ ಸರ್. ಅದು ಏನ್ ವ್ಯವಸ್ಥೆ ಮಾಡ್ತೀರಾ ಅದಕ್ಕೆ? ಅದಕ್ಕೆ ನೆಟ್ ಹಾಕ್ಬೇಕು ಸರ್, ಹೊರಗಡೆಯಿಂದ ಹಾವು ಬರ್ದಂಗೆ ಸುತ್ತ ನೆಟ್ ಹಾಕ್ಬೇಕು ಸರ್. ನೆಟ್ ಹಾಕಿ ಅದನ್ನ ನೋಡ್ಕೊಬೇಕು ಸರ್. ದನಕರುಗಳು ಎಷ್ಟಿದಾವೆ? ದನಕರುಗಳು ಸುಮಾರು 16 ರಾಸಿದ್ದು ಸರ್. ಅದರಲ್ಲಿ 13 ರಾಸು ರೈತರಿಗೆ ಫ್ರೀ ಕೊಟ್ಟಿದ್ದೀನಿ ಸರ್, ಸಾಕ್ಲಿಕ್ಕೆ ಅಂತ ಹೇಳಿ. ತಳಿ ಅಭಿವೃದ್ಧಿ ಮಾಡೋದಕ್ಕೆ ಮಲ್ನಾಡ್ ಗಿಡ್ಡ ಇತ್ತು, ಅಮೃತ್ ಮಹಲ್ ಇತ್ತು, ಹಳ್ಳಿಕಾರ್ ಇತ್ತು, ಗುಜರಾತ್ ತಳಿ ಇದ್ದು ಸರ್. ಒಟ್ಟಿಗೆ 13 ರಾಸು ಸಾಕ್ಲಿಕ್ಕೆ ಕೊಟ್ಟಿದ್ದೀನಿ ಸರ್. ಯಾರ ಹತ್ರ ನಮ್ಮ ದುಡ್ಡು ತಗೊಂಡಿಲ್ಲ, ತಳಿ ಅಭಿವೃದ್ಧಿ ಮಾಡೋಕ್ಕೆ ಅಂತ ಹೇಳಿ ಕೊಟ್ಟಿದ್ದೀನಿ ಸರ್. ಈಗ ನನ್ನ ಹತ್ರ ಈಗ 5 ರಾಸು ಇದೆ ಸರ್. ಈಗ ಅದು ಗುಜರಾತ್ ತಳಿ, ಮತ್ತೆ ಇನ್ನೊಂದು ವಿಶೇಷವಾದ ತಳಿ ಹಸು ಇದೆ ಸರ್. ಅದು ಸ್ವರ್ಣ ಕಪಿಲ ಅಂತ ಹೇಳಿ. ಅದು ಯಾರ ಮನೆಯಲ್ಲಿ ಇರುತ್ತೆ, ಯಾವ ಏರಿಯಾದಲ್ಲಿ ಇರುತ್ತೆ, ಅದು 1.5 ಕಿಲೋಮೀಟರ್ ವ್ಯಾಪ್ತಿ ಪಾಸಿಟಿವ್ ಸೂಸುತ್ತೆ. ಹೌದು ಸರ್, ನೆಗೆಟಿವ್ ಅಂಶನ ಹೋಗ್ಲಾಡಿಸುತ್ತೆ ಸರ್. ಅದು ಹಾಲು ಅಷ್ಟೇ ಚೆನ್ನಾಗಿರುತ್ತೆ ಸರ್, ಉತ್ಕೃಷ್ಟವಾಗಿರುತ್ತೆ. ಆಮೇಲೆ ಒಂದು ಕತ್ತೆನು ಸಾಕೊಂಡಿದ್ದೀನಿ, ಎಲ್ಲ ಬಂದವರೆಲ್ಲ ನಗಾಡ್ತಾರೆ ಕತ್ತೆನ ಯಾಕ್ರಿ ಸಾಕೊಂಡಿದ್ದೀರಿ ಅಂತೇಳಿ. ಕತ್ತೆ ಲದ್ದಿ, ಕುದುರೆ ಲದ್ದಿ, ಆನೆ ಲದ್ದಿ, ಯಾರು ತುಳಿತಾರೋ ಅವ್ರಿಗೆ ಯಾವ ರೋಗ ರುಜಿನೂ ಬರಲ್ಲ ಸರ್. ಆಮೇಲೆ ಮತ್ತೆ ಅದರ ಲದ್ದಿ ಇದೆಯಲ್ಲ, ಅದರ ಲದ್ದಿನ ಸಣ್ಣ ಗಿಡಗಳಿಗೆ ಒಣಗಿಸ್ಬಿಟ್ಟು ಹಾಕಿದ್ರೆ ಒಳ್ಳೆ ಉತ್ಕೃಷ್ಟವಾಗಿ ಗಿಡಗಳು ಚೆನ್ನಾಗಿ ಬೆಳಿತೇವೆ ಸರ್. ಈ ಕತ್ತೆ ಒಂದೇ ಸಾಕೊಂಡಿದ್ದೀರಾ? ಕತ್ತೆ ಒಂದೇ ಇದೆ ಸರ್, ಅದು ಗಂಡು ಕತ್ತೆ ಒಂದೇ ಇದೆ ಸರ್. ಅದು ಎಲ್ಲಿ ತಂದ್ರಿ ಅದನ್ನ? ಅದನ್ನ ಇಲ್ಲೇ ಕುರಿಯವರು ಬರ್ತಾರಲ್ಲ ಸರ್, ಬೇಸಿಗೆನಲ್ಲಿ ಬರ್ತಾರೆ ನಮ್ ಕಡೆಗೆಲ್ಲ. ಅವ್ರ ಹತ್ರ ಒಂದು 1,500 ರೂಪಾಯಿ ಕೊಟ್ಟು ತಗೊಂಡಿದ್ವಿ ಸರ್. ಈಗ ನೋಡಿ, ಅಮೆರಿಕದಲ್ಲೆಲ್ಲ ಕತ್ತೆ ಹಾಲಿಗೆ 100 ml $700 ಬೆಲೆ ಸರ್. ಅದಕ್ಕೆ ನೋಡಿ, ಅದು ಹಾಲು ಯಾರು ಸೇವನೆ ಮಾಡ್ತಾರೆ, ಮಕ್ಕಳು ದೊಡ್ಡವರಾದಿಯಾಗಿ ಸುಮಾರು ಅನೇಕ ರೋಗಗಳು ವಾಸಿ ಆಗ್ತದೆ ಅಂತ ಹೇಳ್ತಾರೆ. ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸರ್. ಇಲ್ಲೂ ನಮ್ಮೂರಿಗೂ ಬರ್ತಾ ಇರ್ತಾರೆ, ಅಲ್ಲಿ ಮನೆ ಮನೆ ಹತ್ರ ಬಂದು ಕರ್ಕೊಂಡು ಕೊಟ್ಟು ಹೋಗ್ತಾರೆ ಸರ್. 100 ಗ್ರಾಮ್ 50 ಗ್ರಾಮ್ ಹಿಂಗೆ ಮಕ್ಕಳಿಗೆ ಕುಡಿಸ್ತಾ ಇದಾರೆ ನಮ್ಮೂರಿನಲ್ಲೂ. ಹೌದು ಸರ್, ಸ್ವಲ್ಪ ಉತ್ಕೃಷ್ಟವಾಗಿರುತ್ತೆ, ಒಳ್ಳೊಳ್ಳೆ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿ ಮಕ್ಕಳಿಗೆ ಹಿಂದಿನಿಂದಲೂ ಕೊಡುವಂತ ಒಂದು ರೂಢಿ ಇದೆ. ಹಂಗಾಗಿ ಅದಕ್ಕೊಂದಷ್ಟು ಜಾಸ್ತಿ ಬೇಡಿಕೆ ಇದೆ ಕತ್ತೆ ಹಾಲಿಗೆ. ಕತ್ತೆಲಿ ಜೊತೆನಲ್ಲಿ ಏನಾದ್ರು ಕೆಲಸ ಮಾಡಿಸ್ತೀರಾ? ಕೆಲಸ ಏನು ಮಾಡಲ್ಲ ಸರ್, ಇಲ್ಲಿ ನಾವು ಇನ್ನೆಲ್ಲೂ ಹೋಗಂಗಿಲ್ವಲ್ಲ ಸರ್, ಒಂದೇ ಕಡೆ ಜಮೀನು ಇರೋದ್ರಿಂದ ಅದರಲ್ಲಿ ಏನು ಕೆಲಸ ಮಾಡಿಸಲ್ಲ ಸರ್. ನಾವು ಸುಮ್ನೆ ಸಾಕೊಂಡಿದ್ದೀರ ಅಷ್ಟೇ? ಜೊತೆ ಹಾಕೊಂಡಿದ್ದೀವಿ. ಒಂದಷ್ಟು ಲದ್ದಿ ಸಿಗುತ್ತೆ, ಲದ್ದಿ ಸಿಗುತ್ತೆ, ಗಂಜಲ ಸಿಗುತ್ತೆ, ಗಂಜಲ ಸಿಗುತ್ತೆ. ಭೂಮಿ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಸರ್ ಅದು. ಈಗ ಕತ್ತೆ ದನಕರುಗಳ ಜೊತೆ ಹೊಂದ್ಕೊಂಡು ಇರುತ್ತೆ? ಚೆನ್ನಾಗಿ ಹೊಂದ್ಕೊಂಡಿದೆ ಸರ್, ಏನು ಮಾಡಲ್ಲ, ದನಗಳ ಜೊತೆ ಎಲ್ಲ ಹೊಂದ್ಕೊಂಡಿರುತ್ತೆ. ಕೃಷಿ ಮಾಡ್ತಕ್ಕಂಥವ್ರು ದನಕರುಗಳನ್ನ ಸಾಕೊಳ್ಳೋದು ಎಷ್ಟು ಮುಖ್ಯ? ದನಕರುಗಳಿಲ್ದಾನೆ ಇದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ ಸರ್. ಅವನು ನಿಜವಾದ ರೈತ ಅಂತಂದ್ರೆ ದನ ಕರುಗಳು ಇರ್ಬೇಕು ಸರ್, ಕೋಳಿಗಳು ಕೊಕ್ಕರಗಳು ಎಲ್ಲ ಇರ್ಬೇಕು. ಅವಿಲ್ದಾನೆ ಇದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ ಸರ್. ಬರೀ ರಾಸಾಯನಿಕ ಸುರಿದು ಎಲ್ಲ ಇದು ಮಾಡಿ ಸುಮ್ಮನೆ ಆರೋಗ್ಯ ಕೆಡಿಸ್ಕೊಳ್ತಾರೆ, ಭೂಮಿನೂ ಕೆಡಿಸಿ ಹೋಗ್ತಾರೆ. ಹಾಲಿನ ಮಾರಾಟ ಮಾಡ್ತೀರಾ? ಹಾಲು ಮೊದಲು ಮಾರಾಟ ಮಾಡಿವಿ ಸರ್, ಒಂದು 19 ಲೀಟರ್ ಕೊಡೆಯೋ. ಇವಾಗ ಕೊಡಲ್ಲ ಸರ್, ಈಗ ಕರುಗಳಿಗೆ ಬಿಟ್ಬಿಡ್ತೀವಿ. ನೋಡಿ, ಒಂದು ಹಸು ಗಿರ್ ಹಸು ಬೆಳಿಗ್ಗೆ 8 ಲೀಟರ್ ಸಂಜೆ 8 ಲೀಟರ್ ನಾವು ಕರಿಗೆ ಬೆಳಿಗ್ಗೆ 6 ಲೀಟರ್ ಸಂಜೆ 6 ಲೀಟರ್ ಕೊಟ್ಬಿಡ್ತೀವಿ. ಹಾಲನ್ನ ನಾವೇ ಬೆಸ್ಟ್ ಬೇಕಷ್ಟು ಕರ್ಕೊಳ್ತೀವಿ, ಬಂದವ್ರಿಗೆಲ್ಲ ಕಾಫಿ ಕೊಡಲ್ಲ, ಕಾಫಿ ಬದಲಾಗಿ ಹಾಲೆ ಕೊಟ್ಬಿಡ್ತೀವಿ ಸರ್. ಆ ತರ ಇಟ್ಕೊಂಡಿದ್ದೀವಿ. ಇದು ಒಳ್ಳೆ ಚೆನ್ನಾಗಿ ಬೆಳಿತೇವೆ ಸರ್. ಬೆಳೆದ್ಮೇಲೆ ನಿಮ್ಮಂತ ರೈತರಿಗೆ ಸಾಕವ್ರಿಗೆ ನಾನು ಕೊಟ್ಟಿದ್ದೀನಿ ಸರ್, ಕೊಡ್ತಾ ಇದ್ದೀನಿ ಈಗಲೂ. ಹೌದು ಸರ್, ಈಗ ನೋಡಿ, ಈಗ ಕರು ಇದೆ, ಅಡ್ವಾನ್ಸ್ ಒಬ್ಬರು ಹೇಳಿದಾರೆ ನೋಡಿ, ಈಗ ಮಾತನಂಗೆ ನಾವು ನಡ್ಕೊಳ್ತೀವಿ, ಕೊಡ್ತೀವಿ ಅಂತ ಹೇಳಿದ್ದೀನಿ, ಅವ್ರಿಗೆ ಕೊಟ್ಬಿಡ್ತೀನಿ ಸರ್. ತಳಿ ಅಭಿವೃದ್ಧಿ ಮಾಡ್ಕೊಳ್ಳಿ ಸರ್, ನಾವು ಒಬ್ಬರೇ ಬದುಕಬಾರ್ದು ಸರ್, ಇಡೀ ರೈತ ಸಮುದಾಯ ಬದುಕಬೇಕು. ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಸರ್, ರೈತರು ಚೆನ್ನಾಗಿಲ್ಲ ಅಂತಂದ್ರೆ ದೇಶ ಎಲ್ಲಿ ಚೆನ್ನಾಗಿರ್ತದೆ ಸರ್. ಈ ಮಿಶ್ರತಳಿ ಆತರದ್ದೆಲ್ಲ ಸಾಕೊಂಡಿಲ್ಲ? HF ಸಿಂಧಿ ಇಲ್ಲ ಸರ್, ಆ ಸಿಂಧಿ ಅದೆಲ್ಲ ಸಾಕೊಂಡಿಲ್ಲ ಸರ್. ಅದು ಜೀವಾಮೃತಕ್ಕೂ ಆಗಲ್ಲ ಸರ್ ಅದು ಸಗಣಿ, ಹಂಗಾಗಿ ಅದನ್ನ ನಾವು ಸಾಕಂಡಿಲ್ಲ ಸರ್. ಎಲ್ಲ ನಾಟಿ ದನಗಳೇ ನಮ್ಮವು. ಸಾಮಾನ್ಯವಾಗಿ ಯಾರು ತೋಟ ಇಟ್ಕೊಂಡಿದಾರೋ ಅವ್ರಿಗೆ ಇವತ್ತು ದೊಡ್ಡ ಸಮಸ್ಯೆ ಆಗಿರೋದು ಕಳೆ. ಕಳೆ ಸಮಸ್ಯೆ ನೀವ್ ಹೆಂಗೆ ಬಗೆಹರಿಸ್ತಿದ್ರಿ ಸರ್? ವರ್ಷಕ್ಕೆ ಎರಡೇ ಸರಿ ನಾವು ರೋಟೋವೇಟರ್ ಹೊಡ್ಕಂತೀವಿ ಸರ್. ನಮ್ದೇ ರೋಟೋವೇಟರ್ ಇದೆ, ಕೊಟ್ಟಿದ್ದಾರೆ ಸರ್ ಕೃಷಿ ಇಲಾಖೆಯಿಂದ. ರೋಟೋವೇಟರ್ ಹೊಡ್ಕೊಂಡ್ಬಿಡ್ತೀವಿ ಸರ್ ಎರಡ್ ಸಾರಿ, ಭೂಮಿಗೆ ಸೇರಿಸ್ಬಿಡ್ತೀವಿ ಸರ್. ಅದರೊಳಗಡೆ ದನಗಳಿಗೆ ಜೋಳ ಇದು ಇನ್ನೆಲ್ಲ ಬೆಳಕೊಳ್ತೀವಿ. ನಮ್ಗೆ ರಾಗಿ ಗೀಗಿ ಏನ್ ಬೇಕಾದ್ರೂ ರಾಗಿನೂ ನಾವು ಬೆಳಕೊಳ್ತೀವಿ ಸರ್ ಆತರ. ಆಮೇಲೆ ಕೋಳಿಗೆ ಸ್ವಲ್ಪ ರಾಗಿ ತಿಳ್ತೀವಿ, ಒಂದು ಎರಡ್ ಇಂಚು ಮೂರ್ ಇಂಚ್ ಆದ್ಮೇಲೆ ಅವು ತಿನ್ಕೊಳ್ತವೆ. ಒಂದ್ 50% ಅವಕ್ಕೆ ಸೈಡ್ಗೆ ಫುಡ್ ಕೊಡ್ತೀವಿ, ಇನ್ನೊಂದ್ 50% ಅವು ತಿನ್ಕೊಳ್ತವೆ ಸರ್. ಎಷ್ಟು ಕೋಳಿ ಸಾಕೊಂಡಿದ್ದೀರಿ ಸರ್? ನಾವೊಂದು 400 ಮರಿ ತರ್ತೀವಿ ಸರ್. 400 ಮರಿ ತಂದ್ಬಿಟ್ಟು ಶೆಡ್ ಅಲ್ಲಿ ಇಟ್ಕೊತೀವಿ ಒಂದೂವರೆ ತಿಂಗಳ ಮೇಲೆ ಹೊರಗೆ ಹಾಕ್ತಿವಿ ಸರ್. ಒಂದೆರಡ್ ಕಡೆ ನೀರಿಡ್ತೀವಿ, ಒಂದೆರಡ್ ಕಡೆ ಫುಡ್ ಇಡ್ತೀವಿ. ಅಷ್ಟು ಬಿಟ್ರೆ ಇನ್ನೇನು ನಾವು ಅದಕ್ಕೆ ಹೆಚ್ಚು ಶ್ರಮ ವಹಿಸಲ್ಲ. ಮತ್ತೆ 3 ಎಕರೆಗೆ 8 ಅಡಿ ಜಾಲರಿ ಹಾಕಿದೀನಿ ಸರ್. ನರಿಗಳು ಒಳಗಡೆ ಹೋಗಲ್ಲ, ಮುಂಗೂಸಿ ಒಳಗಡೆ ಹೋಗಲ್ಲ, ತೀರಾ ದೊಡ್ಡ ಹಾವುಗಳು ಒಳಗಡೆ ಬರಲ್ಲ. ಆ ತರ ಜಾಲರಿ ಹಾಕೊಂಡಿದೀನಿ ಸರ್. ಅದಕ್ಕೆ ಶೆಡ್ಡು ಮಾಡಿದೀವಿ, ಶೆಡ್ ಬಾಗಿಲು ತೆಗೆದಿರ್ತೀವಿ. ಸಂಜೆ ಆಯ್ತಿದ್ದಂಗೆ ಶೆಡ್ ಒಳಗಡೆ ಹೋಗ್ತವೆ, ಮತ್ತೆ ನಾವು ಬಾಗಿಲು ಹಾಕೊಳ್ತೀವಿ ಸರ್. ಅಷ್ಟು ಬಿಟ್ಟರೆ ಇನ್ನೇನು ಅದಕ್ಕೆ ಹೆಚ್ಚು ಇಲ್ಲ ಸರ್. ನೋಡಿ, ಹುಬ್ಳಿ ಧಾರವಾಡದಿಂದ ಬರ್ತಾರೆ ಕರಿಕೋಳಿಗೆ, ಕಡಕ್ನಾಥಿಗೆ ಅದು ಇದೆ ಸರ್. ಕಡಕ್ನಾಥ್ ಇದೆ, ನಾಟಿ ಕೋಳಿ ಇದೆ, ಮಾಸ್ಕೋ ಡಕ್ ಇದೆ, ಟರ್ಕಿ ಕೋಳಿ ಇದೆ, ಚೈನಾ ಕೋಳಿ ಇದೆ ಸರ್. ಒಟ್ಟಿಗೆ ಈಗ ಒಂದು 150 ಕೋಳಿ ಇದೆ ಸರ್ ಹಾಲು. ಈಗ 40 ಟರ್ಕಿ ಕೋಳಿ ಇದ್ದು ಈಗ ಮಾರಾಟ ಅದು, ಈಗ 22 ಏನೋ ಇದಾವೆ ಸರ್. ಕೋಳಿಯಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ ಒಂದು ವರ್ಷದಲ್ಲಿ? ಒಂದು ಬ್ಯಾಚಿಗೆ 75,000 ಬರುತ್ತೆ ಸರ್. ಒಂದು 300-350 ಮರಿ ತಂದ್ರೆ, 400 ಮರಿ ತಂದ್ರೆ 75,000 ಉಳಿಯುತ್ತೆ. ಮೇವೆಲ್ಲ ಹಾಕಿ ಎರಡು ಬ್ಯಾಚ್ ಮಾಡ್ಕೊಂತೀವಿ, 14 ತಿಂಗಳಿಗೆ 1.5 ಲಕ್ಷ ಆಗುತ್ತೆ ಸರ್. ಒಂಥರ ಒಳ್ಳೆ ಆದಾಯ ಅದು ಕೂಡ. ಒಳ್ಳೆ ಆದಾಯ ಸರ್. ರೈತರು ನೋಡಿ, ಸಣ್ಣ ಸಣ್ಣ ರೈತರು ಒಂದು 50-60 ಕೋಳಿ ಸಾಕಂಡ್ರೆ ಸಂತೆ ಖರ್ಚು ಆಗುತ್ತೆ ಸರ್. ಈಗ ಇಷ್ಟೆಲ್ಲ ಕೆಲಸವನ್ನ ಮಾಡ್ರ ಅಂತದನ್ನ ನೋಡಿ ನಮ್ಮ ಕೃಷಿ ಇಲಾಖೆ ಕಳೆದ ವರ್ಷ ಮತ್ತೆ ಅದರ ಹಿಂದಿನ ವರ್ಷ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. 2020-21 ಇಸ್ವಿನಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ ಅತ್ಯುತ್ತಮ ಕೃಷಿಕ ಅಂತ ಹೇಳಿ. ಅದೇ ರೀತಿ ಕಳೆದ ಸಾಲಿನಲ್ಲಿ 2021-22 ಸಾಲಿನಲ್ಲಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಬಂದಿದೆ. ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ನಿಮಗೆ? ನಾವು ಗುರುತಿಸ್ಕೋಬಾರ್ದು ಯಾರ ಜೊತೆನಲ್ಲೂ, ಇಲಾಖೆ ಗುರುತಿಸ್ಕೋಬಾರ್ದು ಅಂತೇಳಿ ನಾವು ಎಲೆಮರೆ ಕಾಯ್ನಂಗೆ ಇದ್ವಿ ಸರ್. ಅನಿವಾರ್ಯ ಕೃಷಿ ಇಲಾಖೆಯವರು ಅವರು ಬಂದರು, ಅವರೇ ಅಪ್ಲಿಕೇಶನ್ ತಂದು ಫಿಲ್ ಮಾಡಿ ಅವರೇ ಸೈನ್ ಮಾಡಿಸ್ಕೊಂಡು ಹೋಗಿ ತಗೊಂಡೋಗಿ ಅವ್ರು ಕೊಟ್ಟರು ಸರ್. ಹಂಗಾಗಿ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು 19-20. 20-21 ರಾಜ್ಯ ಪ್ರಶಸ್ತಿ ಪಂಡಿತ್ ಪ್ರಶಸ್ತಿ ಬಂದಿದೆ ಸರ್. ನನ್ನ ವೃತ್ತಿನಲ್ಲಿ ಇರಬೇಕಾದ್ರೂ ಇಲಾಖೆಯವರು ಗುರುತಿಸ್ಬಿಟ್ಟು ಒಂದು ಜಿಲ್ಲಾ ಪ್ರಶಸ್ತಿ ಕೊಟ್ಟಿದ್ದಾರೆ. ಉತ್ತಮ ಶಿಕ್ಷಕ. ಹೌದು. ಆಮೇಲೆ ರೋಟರಿ ಕ್ಲಬ್ನವರು ಬಂದು ಇಲ್ಲಿ ಗೌರವಿಸಿದ್ದಾರೆ ಸರ್. ಈ ತರದ ಪ್ರಶಸ್ತಿಗಳು ನಮ್ಮ ರೈತರಿಗೆ ಕೊಡೋದ್ರಿಂದ ಏನ್ ಅನ್ಸುತ್ತೆ ನಿಮಗೆ ಸರ್? ರೈತರಿಗೆ ಕೊಡೋದ್ರಿಂದ ರೈತರಿಗೆ ಒಂಥರ ಪ್ರೋತ್ಸಾಹ ಆಗುತ್ತೆ ಸರ್. ಅವ್ರು ಇನ್ನೂ ಇಮ್ಮಡಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಒಳ್ಳೆ ಹುಮ್ಮಸ್ಸು ಬರುತ್ತೆ. ನೋಡಿ, ನನಗೆ ಬಂದಿದೆ ಈಗ ಬಂತು ಅಂತೇಳಿ ನಾವು ಸುಮ್ಮನೆ ಕೂರಂಗಿಲ್ಲ. ನಾವು ಇನ್ನೂ ಹೆಚ್ಚೆಚ್ಚು ಮಾಡಬೇಕು ಅಂತೇಳಿ, ಅಲ್ಲ ಪ್ರಶಸ್ತಿಗೋಸ್ಕರ ನಾವು ಮಾಡ್ತಿಲ್ಲ, ಪ್ರಕೃತಿ ಸೇವೆ ಮಾಡಬೇಕು ಅಂತೇಳಿ ನಾವು ಮಗನೂ ನಾವು ಮಾಡ್ತಾ ಇದೀವಿ ಸರ್. ಹೌದು ಸರ್. ಒಟ್ಟಿಗೆ ಸಂತೋಷ ಕೊಟ್ಟಿದೆ ಕೃಷಿ ನಮಗೆ, ಸಿಕ್ಕಾಪಟ್ಟೆ ಸಂತೋಷ ಕೊಟ್ಟಿದೆ ಸರ್. ನಾವು ನಾಳೆ ಯೋಚನೆ ಮಾಡಲ್ಲ, ಆ ದಿವಸದ ಮಾತ್ರ ಯೋಚನೆ ಮಾಡ್ತೀವಿ. ಪ್ರಕೃತಿ ನಮ್ಗೆ ಒಳ್ಳೆ ಕೊಡುಗೆನೆ ಕೊಟ್ಟಿದೆ ಸರ್. ನಮಗೆ ನೋಡಿ, ಯಾವ ಹಣ್ಣುಗಳನ್ನೂ ನಾವು ಕೊಳ್ಳಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಒಂದಲ್ಲ ಒಂದು ಯಾವ್ದಾದ್ರು ಒಂದು ಹಣ್ಣು ಸಿಕ್ಕೇ ಸಿಗುತ್ತೆ, ಬಂದವ್ರಿಗೂ ಕೊಡ್ತೀವಿ, ನಾವು ತಿಂತೀವಿ ಸರ್. ಹಲಗೆ ಗೌಡ್ರೆ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ ತೋಟ ನೋಡಬೇಕು ಅಂತ ಹೇಳಿದ್ರೆ, ಬರೋದ್ ಹೇಗೆ ಮತ್ತೆ ಸಂಪರ್ಕ ಮಾಡುವಂತದ್ದು ಹೇಗೆ? ಆಲೂರಿಂದ 7-8 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಗೆ. ಹಾಸನಿಂದ 17 ಕಿಲೋಮೀಟರ್ ಆಗುತ್ತೆ ಸರ್. ನಮ್ದು ಆಲೂರು ತಾಲೂಕು, ಕುಂದೂರು ಹೋಬಳಿ, ಹಾಸನ ಜಿಲ್ಲೆ ಕದಾಳ್ ಗ್ರಾಮ ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9108234356 9108234356 ಸರ್. ಒಳ್ಳೇದು ಹಲಗೆ ಗೌಡ್ರೆ, ಚೆನ್ನಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ವಿಭಿನ್ನವಾದ ಕೃಷಿಯನ್ನ ಅಳವಡಿಕೆಯನ್ನ ಮಾಡ್ಕೊಂಡು ಇದರಲ್ಲೇ ಒಂದಷ್ಟು ಸುಖವನ್ನ ಕಂಡ್ಕೊಂಡಿದ್ದೀರಿ, ಆದಾಯವೂ ಕೂಡ ಬರ್ತಾ ಇದೆ. ನಿಮ್ಮ ಕೆಲಸವನ್ನ ಮೆಚ್ಚಿ ನಮ್ಮ ಕೃಷಿ ಇಲಾಖೆಯು ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ನೀಡಿದೆ. ಒಂದು ಮಾದರಿಯಾದಂತಹ ತೋಟವನ್ನ ನಿರ್ಮಾಣವನ್ನ ಮಾಡಿದ್ದೀರಿ. ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮ ಕೃಷಿ ಹೀಗೆ ಮುಂದುವರಿಯಲಿ, ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನ ಕಾಣಲಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿಯವರಿಗೆ, ಎಲ್ಲರಿಗೂ, ಸಿಬ್ಬಂದಿ ವರ್ಗದವರೆಗೂ ನನ್ನ ವಂದನೆಗಳು. ನಿಮಗೂ ನಮ್ಮ ವಂದನೆಗಳು ಸರ್.